ಇತರ ಬೆಳೆಗಳನ್ನ ಬೆಳೀತಿರ್ತಾರೆ, ಒಂದಷ್ಟು ಸ್ವಂತ ಹೊಲ ಮಾಡ್ಕೊಂಡಿರ್ತಾರೆ, ಕೆಲವರು ಗುತ್ತಿಗೆ ಅಂದ್ರೆ ಕೌಲು ಏನಂತೀವಿ ಕೌಲು ಪಡೆದು ಆ ತರ ಕೂಡ ಒಕ್ಕಲತನ ಮಾಡುವಂತ ರೈತರು ಅನೇಕರು ನಮ್ಮ ರಾಯಚೂರು ತಾಲೂಕಿನ ಸುತ್ತಮುತ್ತ ಇದ್ದಾರೆ. ಸಣ್ಣ ಸಣ್ಣ ರೈತರು ನಮ್ಮ ಈ ಭಾಗದಾಗ ಬಹಳಷ್ಟು ಜನ ನಾವು ನೋಡ್ತೀವಿ. ಎಲ್ಲರೂ ಸಣ್ಣ ಸಣ್ಣ ರೈತರು, ಆದರೂ ವಿಶೇಷವಾಗಿ ನಮ್ಮದು ತುಂಗಭದ್ರಾ ಕಾಲುವೆಯ ಕೊನೆ ಭಾಗ, ಹಂಗಾಗಿ ನೀರಾವರಿಗೂ ಕೂಡ ಸ್ವಲ್ಪ ನೀರಿನ ಕೊರತೆ ಕೂಡ ಇರ್ತದೆ. ಹಂಗಾಗಿ ಬಹುತೇಕರು ಒಣಬೆಳೆ ಅಂತಲೇ ಹೇಳ್ಬೋದು, ಆ ಮಟ್ಟಿಗೆ ಇಲ್ಲಿ ಬೆಳೆಗಳನ್ನು ಬೆಳೀತಿರ್ತಾರೆ. ಸೊ ಅಂತಹ ರೈತರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಉಡುಮಗಲ್ ಖಾನಾಪುರದ ರೈತರು ಅಂದರೆ ರಾಯಚೂರು ತಾಲೂಕಿನ ಉಡುಮಗಲ್ ಖಾನಾಪುರ, ಇಲ್ಲಿಂದ ಸುಮಾರು ಒಂದು 10-12 ಕಿಲೋಮೀಟರ್ ಇರ್ಬೋದು ಊರು. ಆ ಊರಿನ ಒಬ್ಬ ರೈತರು ಜಿ ತಾಯಪ್ಪ ಅಂತೇಳಿ ರೈತರು. ಇವರು ಈ ವರ್ಷ ಒಕ್ಕಲ್ತನ ಏನೇನು ಬೆಳೆದಿದ್ದಾರೆ ಮತ್ತು ಈ ಒಕ್ಕಲ್ತನ ಏನು ಮಾಡ್ತಾರೆ ಅಂತ ಕೇಳೋಣ. ತಾಯಪ್ಪ ಅವರೇ, ಹೆಂಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಈಗ ನೀವು ಯಾವ ಊರು ಮತ್ತು ನಿಮ್ಮದು ಎಷ್ಟು ವರ್ಷದಿಂದ ಈ ಒಕ್ಕಲ್ತನ ಮಾಡ್ತೀರಿ, ಹೆಂಗೆ? ಉಡುಮಗಲ್ ಖಾನಾಪುರ ಜಿ ತಾಯಪ್ಪ ಅಂತ ಸರ್. ನಾವು 30 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಅಪ್ಪ ಆವಾಗಲಿದ್ದು ಮಾಡ್ತಾ ಇದ್ದೀವಿ ಸರ್, ಇವಾಗ ನಾವು ಮಾಡ್ತಾ ಇದ್ದೀವಿ ಸರ್, ಅದೇ ರೈತರ ಕೆಲಸ. ಈಗ ನೀವು ಏನು ಓದ್ಕೊಂಡಿರೋದು? ಯಾಕಂದರೆ ಸಹಜವಾಗಿ ಹಳ್ಳಿಗಳಾಗ ಒಂದಷ್ಟು ಓದ್ತಾರೆ, ಓದಿದ ಮೇಲೆ ಬೇರೆ ಬೇರೆ ಕೆಲಸಗಳು ಮಾಡೋಕೆ ಹೋಗ್ತಾರೆ, ಒಕ್ಕಲ್ತನಕ್ಕೆ ಬಂದಿದ್ದು. ಹೆಂಗೆ ನೀವು ಏನು ಓದಿದ್ದು, ಹೆಂಗೆ ಒಕ್ಕಲ್ತನ? ನಾವು ಬರೀ 5ನೇ ಕ್ಲಾಸ್ ಓದಿದ್ದೀವಿ ಸರ್. ಇಲ್ಲ ಸರ್, ಅಣ್ಣ ಓದ್ತಾ ಇದ್ದ, ಅಣ್ಣ ಓದ್ತಾ ಇದ್ದ. ಅವಾಗ ಆಕಳಿದ್ದು ಸರ್ ನಮ್ಮಲ್ಲಿ, ಆಕಳು ಕಾಯೋರು ಯಾರಿದ್ದಿಲ್ಲ, ಅವಾಗ ಆಕಳಗೆ ಬಂದೆ ಸರ್ ಮತ್ತೆ ಕಾಯಕ. ಹೌದು ಸರ್, ಸಣ್ಣವ್ರು ನಾನೇ ಸರ್, ನರೋಡ ಇದ್ದೆ ಸರ್, ಆತ ಗೆಳ ಓಡ್ತಿದ್ದ, ದೊಡ್ಡಾತ ಸಾಲಿಗೆ ಓದ್ತಿದ್ದ ಸರ್. ಒಂದು 8 ಸರ್ ನಮ್ಮ ಅವಾಗ ಆಕಳು. ಈಗಲೂ ಆಕಳ ದನ ಕರುಗಳು ಅದಾವ? ಎತ್ತುಗಳು ಅವ ಸರ್. ಇವಾಗ ಎತ್ತುಗಳು ಈಗ 2 ಇದಾವ ಸರ್. 2 ಎತ್ತುಗಳು ಅದಾವ. ಈಗ ಏನು ನಿಮ್ಮ ಹೊಲ, ಈಗ ಹೊಲ ಏನೇನು ಬೆಳೆಯಕತ್ತೀರಿ ಈ ವರ್ಷ, ಏನು ಬೆಳಿತಿದ್ರಿ, ಹಂಗ ಏನು ಸರ್? ಹತ್ತಿ ಬೆಳಿತಾ ಇದ್ದೀವಿ ಸರ್, ಮತ್ತೆ ಮೆಣಸಿನಕಾಯಿ, ಭತ್ತ ಬೆಳಿತಾ ಇದ್ದೀವಿ ಸರ್. ಈಗ ಈ ಹತ್ತಿ ಬಹಳಷ್ಟು ಜನ ಹತ್ತಿ ಹಾಕ್ಯಾರ, ಹೋದ ವರ್ಷ ಮೆಣಸಿನಕಾಯಿ ಹಾಕಿದ್ರು, ಅದು ಒಂದು ಸ್ವಲ್ಪ ನಷ್ಟ ಅಂತ ಈ ಭಾಗದವ್ರು ಹೇಳ್ತಿರ್ತಾರೆ. ಸೊ ಹಂಗಾಗಿ ನೀವು ಈ ಹತ್ತಿ ಮತ್ತೆ ಈ ಮೆಣಸಿನಕಾಯಿ ಭತ್ತ ಎಷ್ಟೆಷ್ಟು ಎಕರೆಯಲ್ಲಿ ಏನೇನು ಬೆಳಿತಿದ್ರಿ ಸರ್? ಹತ್ತಿ ಸರ್ 45 ಎಕರೆ ಇದೆ ಸರ್ ನಮ್ದು, ಸ್ವಂತ ಹೊಲ 15 ಎಕರೆ ಇದೆ ಸರ್, ಇದ್ದಿದ್ದು ಲೀಸಿಗೆ ಮಾಡ್ತಿದ್ದೆ ಸರ್. ಭತ್ತ 2 ಎಕರೆ, ಮೆಣಸಿನಕಾಯಿ 3 ಎಕರೆ ಸರ್. ಈಗ ನಿಮ್ಗೆ ಯಾವ ಬೆಳೆ ಭಾಳ ಚಲೋ ರೀ ಈ ಕಾಲದಾಗ, ಇಂಥ ಬೆಳೆ ಚಲೋ ಅಂತ ಯಾವ್ದು ಅನಿಸ್ತದ? ಎಲ್ಲ ಬೆಳೆ ಬೆಳಿಬೋದು ಸರ್, ನಾವು ರೈತರು ಕಷ್ಟಪಟ್ಟು ಬೆಳೆದ್ರೆ ಎಲ್ಲ ಬೆಳೆ ಬೆಳಿತಾವೆ ಸರ್, ನಮ್ಗೆ ಒಳ್ಳೆ ರೇಟಿಂದ ಸಿಕ್ಕರೆ ಸಾಕು ಸರ್. ಮೆಣಸಿನಕಾಯಿ ಹೆಂಗದ? ಮೆಣಸಿನಕಾಯಿ ಇವಾಗ ರೇಟ್ ಇದೆ ಅಂತಾರೆ ಸರ್, ನಮ್ಗೆ ಬೆಳೆದ ಮೇಲೆ ಅಲ್ಲಿ ರೇಟ್ ಹೋದ್ಮೇಲೆ ಗೊತ್ತಾಗುತ್ತೆ ಸರ್ ನಮ್ಗೆ. ಬೆಳೆ ಬೇಸದ ಸರ್, ಅಂದ್ರೆ ಹೋದ ವರ್ಷ ನಂಗೆ ಕಾಪ್ ಇಲ್ಲ ಸರ್, ಕಿಡಿಮ ಸರ್. ಅಂದ್ರೆ ಫಲ ಮಗ್ಗು ಏನಿಲ್ಲ ಅಂತೀರ? ಅಷ್ಟೊಂದಿಲ್ಲ ಸರ್, ಹೋದ ವರ್ಷ ನಂಗೆ ಇಲ್ಲ ಸರ್. ಯಾವ ತಳಿ ಹಾಕಿರಿ? ನಾವು ಗುಂಟೂರು ತಳಿ ಅಂತ ಹಾಕಿವಿ ಸರ್, ಬ್ಯಾಡಿಗೆ 1 ಎಕರೆಗೆ ಹಾಕಿವಿ ಸರ್, ಅದು ಜಾಸ್ತಿ ರೋಗಿದೆ ಸರ್, ಬೆಳೆ ಕಡಿಮೆ ಸರ್, ಅದು ಬೆಳೆ ಬರೋದು. ಗುಂಟೂರು ಜಾಸ್ತಿ ಇಟ್ಟಿವಿ ಸರ್, 2 ಎಕರೆ ಇಟ್ಟಿದ್ವಿ. ಈಗ 45 ಎಕರೆ ಹತ್ತಿ ಹಾಕಿರಿ, ಒಕ್ಕಲ್ತನ ನೀವು ಮತ್ತೆ ನಿಮ್ಮ ಎರಡನೇ ಅಣ್ಣ ಇಬ್ಬರು ಸೇರಿ ಮಾಡ್ತೀರಿ? 3 ಸರ್, 3 ದೊಡ್ಡಾತ ಮತ್ತೆ ಮಾಡ್ತಾನೆ ಸರ್. ಎಲ್ಲರೂ ಒಂದೇ ಕಡೆ ಇದ್ದೀರಿ, ಒಂದೇ ಮನೆಯಲ್ಲಿ ಇದ್ದೀರಿ? ಹೆಂಗ? ಒಂದೇ ಮನೆಯಲ್ಲೇ ಸರ್, ಒಗ್ಗಟ್ಟಾಗಿ ಕಲಿತೆ ಮಾಡ್ತೀವಿ ಸರ್. ನಮ್ಮಣ್ಣ ಬಿ ಎಡ್ ಮುಗಿಸಿ ಈಗ ಮತ್ತೆ ಇದೇ ಕೆಲಸ ಮಾಡ್ತಿದ್ದಾನೆ ಸರ್, ಕೆಲಸ ಮಾಡ್ತಾನೆ. ಯಾಕೆ ಆತ ಈಗ ನೀನು ಆತ ಓದ್ತಾನಂತೇಳಿ ನೀನು ದನ ಕರುಗಳಿರೋದ್ರಿಂದ ಕಾಯಕ್ ಬಂದಿ, ಆತ ಓದ್ಲಿಕ್ಕೆ ನೌಕರಿ ಮಾಡಕ್ಕೆ ಯಾಕೆ ನಿಮ್ಗೆ ಇಷ್ಟಿಲ್ಲ? ಆತ ಒಕ್ಕಲ್ತನ ಚಲೋ ಅದಂತ ಹೆಂಗೆ? ಒಕ್ಕಲ್ತನ ಇವಾಗ ನೌಕರಿ ಅಂದರೆ ಬರೋಕೆ ಸಾಧ್ಯನೇ ಇಲ್ಲ ಸರ್, ಈಗ ಎಲ್ಲ ಕೆಲಸ ಮಾಡ್ಬೇಕು ಸರ್. ನಾವು ನೌಕರಿ ಬರ್ತದಂತ ಕೆಲಸ ಬಿಡ್ಬಾರ್ದು ಸರ್, ಈ ರೈತರ ಆದ್ಮೇಲೆ ಎಲ್ಲ ಮಾಡ್ಬೇಕು ಸರ್. ಹೌದು ಸರ್. ಈಗ ನೀವು 3 ಜನ ಅಣ್ಣ ತಂಬ್ರು, 3 ಜನ ಅಣ್ಣ ತಂಬ್ರು, ಈಗ ನನಗನ್ನಿಸ್ತದೆ ಈ ವರ್ಷ ಹತ್ತಿ ಭಾಳ ಹಾಕಿರಿ, ಎಲ್ಲ ಕಡೆ ಹತ್ತಿ ಭಾಳ ಅದ, ಹತ್ತಿ ಭಾಳ ಓಡದದು, ನಾನು ಹೊಲ್ದಾಗ ನೋಡ್ತಿದ್ದೆ ನಿಮ್ದು. ಮತ್ತೆ ಈಗ ಹತ್ತಿನ ಹೆಂಗ ಈಗ ಬಿಡಿಸಕ ಲೇಬರ್ ಪ್ರಾಬ್ಲಮ್ ಅಂತ ಹೇಳ್ತಿರ್ತಾರೆ ನಾನು ಬಹಳಷ್ಟು ಜನ ರೈತರನ್ನ ಮಾತಾಡಿಸುವಾಗ, ಹೆಂಗದು ಈಗ ನಿಮ್ಮಲ್ಲಿ? ಸರ್ ಇವಾಗ ನಾವು 20 ಎಕರೆ ಮಾತ್ರ ಬಿಡಿಸಿವಿ ಸರ್, ಇನ್ನ 20 ಎಕರೆ ಒಂದ್ ಸಾರಿನೂ ಬಿಡಿಸಿಲ್ಲ. ಲೇಬರ್ ಪ್ರಾಬ್ಲಮ್ ಸರ್, ಸಿಗುವಲ್ರು ಕೆಜಿಗೆ 20 ರೂಪಾಯಿ 17 ರೂಪಾಯಿ ಕೇಳ್ತಾರೆ. ನಾವು 15 ರೂಪಾಯಿ ಕೊಡ್ತೀವಿ ಅಂದ್ರೆ ಮತ್ತೆ ಅವರು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಆಟೋ ಸಿಗ್ತಾ ಇಲ್ಲ, ಊರಾಗ ಜನ ಸಿಗ್ತಾ ಇಲ್ಲ. ಏನು ಕಾರಣ ಅಂತೀರಿ? ಏನಂದ್ರೆ ಜನ ಎಲ್ಲರೂ ಹತ್ಯೆ ಹಾಕಿದ್ದಕ್ಕೆ ಇದು ಪ್ರಾಬ್ಲಮ್ ಅಂತೀರ, ಅಥವಾ ಲೇಬರ್ ಕೆಲಸ ಮಾಡೋರು ಕಡಿಮೆ ಆಗಿರಿ ಅಂತೀರಿ ಹೆಂಗ ಸರ್? ಅವಾಗ ಒಣಕೆಡ್ಲು ಹಾಕ್ತಿದ್ರು ಸರ್, ಇವಾಗ ಒಣಕೆಡ್ಲಿಲ್ಲ, ತೊಗರಿ ಹಾಕ್ತಿದ್ರು, ತೊಗರಿನೇ ಇಲ್ಲ ಅಂದ್ರೆ ಮತ್ತೆ ಎಲ್ಲರೂ ಹತ್ಯೆ ಹಾಕಿದ ಮೇಲೆ ಕೊರತೆ ಆಗುತ್ತೆ ಸರ್, ಅದಕ್ಕೋಸ್ಕರ ಜನಗಳು ಸ್ವಲ್ಪ ತೊಂದರೆ ಆಗಿದೆ ಸರ್. ಈಗ 45 ಎಕರೆ ಹೊಲ ಹಾಕಿರಿ ಅಂತಂದ್ರೆ ನೀವು ನಿರೀಕ್ಷೆ ಎಷ್ಟು ಎಷ್ಟು ಖರ್ಚು ಮಾಡಿರಿ ಒಕ್ಕಲ್ತನಕ್ಕೆ, ಹೆಂಗ ಏನು ಎಕರೆಗೆ ಎಷ್ಟು ಖರ್ಚಾಗ್ತದ, ಏನು ಹೆಂಗ? ಎಕರೆಗೆ 50,000 ಆಗ್ಬೋದು ಸರ್. ಖರ್ಚಾಗ್ತದೆ ಸರ್. ಕಿಂಟಲ್ಲ ಮಿನಿಮಮ್ 15 ಮೇಲೆ ಬರ್ಬೇಕು ಸರ್ ಒಂದ್ ಎಕರೆಗೆ. ಈ ವರ್ಷ 12-10 ಬರ್ತದೆ ಸರ್, ಅಷ್ಟೇ ಬರ್ತದೆ. ಯಾಕೆ, ಏನು ಕಾರಣ ಏನಂತೀರಿ? ಮಳೆ ಜಾಸ್ತಿ ಆಯ್ತು ಸರ್, ಮಳೆ ಜಾಸ್ತಿ ಆಯ್ತು, ಫಲ ಉದುರೋಯ್ತು, ಅದಕ್ಕೋಸ್ಕರ ಕಡಿಮೆ ಇಳುವರಿ ಬರ್ತದೆ ಸರ್ ಈ ವರ್ಷ. ಈಗ 45 ಎಕರೆ ಒಂದೇ ಬೆಳೆ ಹಾಕೋದಕ್ಕಿಂತ ಬೇರೆ ಬೇರೆ ಬೆಳೆ ಯಾಕೆ ಹಾಕಕ್ಕೆ ಮನಸ್ಸು ಮಾಡಲಿಲ್ಲ? ಏನು ಇದು ಲಾಭ ಜಾಸ್ತಿ ಆಗ್ತದ ಅಂತನೋ, ಅಥವಾ ಬೆಳೆ ಬೇರೆ ಬೆಳೆಯೋದಿಲ್ಲ ಅಂತನೋ, ಹೆಂಗೆ? ಎಲ್ಲ ಬೆಳೆ ಬೆಳೀತಾ ಸರ್, ಜನರು ಯಾವ್ದು ದಾರಿ ಇರ್ತಾರ ಅಂದ್ರೆ ಅದೇ ದಾರಿ ಸರ್, ಅದೇ ದಾರಿ. ಕಡಿಮೆ ಇತ್ತು ಸರ್ ಮೆಣಸಿನ್ಕಾಯಿ, ಜಾಸ್ತಿ ಇತ್ತು ಸರ್ ಈ ವರ್ಷ. ಎಲ್ಲಿ ನೋಡಿದ್ರೆ ಅತಿ ಜಾಸ್ತಿ ಇದೆ, ಮೆಣಸಿನ್ಕಾಯಿ ಕಡಿಮೆ ಇದೆ ಸರ್. ಈಗ ನೀವು ಎಷ್ಟು, ಈಗ ಎಕರೆಗೆ ಒಂದು 50,000 ಖರ್ಚು ಮಾಡಿರಿ ಅಂತೀರಿ, ಮಾರ್ಕೆಟ್ನಾಗ ಬೆಲೆ ಹೆಂಗದ ಹತ್ತಿಗೆ ಸರ್? 6,500 ಲಾಸ್ಟ್ ಇದೆ ಸರ್. ಈಗ ನೀವು ಇಲ್ಲಿ ಕೆಜಿಗೆ 17 ರೂಪಾಯಿ 20 ರೂಪಾಯಿ ಕೊಟ್ಟಾಗ ಮಾರ್ಕೆಟ್ ಬೆಲೆ ನೋಡಿದ್ರೆ ಬಹಳ ಕಡಿಮೆ ಅದ. ಹೆಂಗ್ ವರ್ಕೌಟ್ ಆಗ್ತದ ಅಂತೀರಿ? ಹೆಂಗ ಹೆಂಗತ್ತ ಸರ್? ಒಂದು ಎಕರೆ ಮಾಡಿದ್ರೆ 32,000 ರೂಪಾಯಿ ಇದೆ ಸರ್ ಲೀಸ್ ಮಾಡ್ಬೇಕಂದ್ರೆ. ನಾವು 20 ಸರ್, 35 ಎಕರೆ ನಮ್ದ ಲೀಸ್ ಮಾಡಿವಿ, 15 ಎಕರೆ ನಮ್ದು ಇದೆ ಸರ್. ಈಗ ಮತ್ತೆ ಅಷ್ಟು ಎಕರೆ ಲೀಸ್ ಮಾಡಿದಾಗ, ಅಷ್ಟು ರೊಕ್ಕ ಕೊಟ್ಟಾಗ ನಿಮಗೆ ಈ ಮಾರಾಟ ಮಾಡಿದಾಗ ಏನು ಉಳಿತದೆ ಹೆಂಗ ಈ ವರ್ಷ? ರೈತರು ಮಾಡ್ಬೇಕಲ್ಲ ಸರ್, ಉಳಿಲಿ ಬೀಳಲಿ ಮತ್ತೆ ಮಾಡ್ಬೇಕಾಗ್ತದ ಕೆಲಸ. ಒಕ್ಕಲ್ತಾನ ಬಿಡಕ್ ಆಗೋದಲ್ಲ. ಈ ವರ್ಷ ಬೆಳೆ ಬರಲಿಲ್ಲ ಅಂದ್ರೆ ಮುಂದಿನ ವರ್ಷನ ಬೆಳೆ ಬರ್ತದ ಅಂತ ನಮ್ಗೆ ಆಸೆ ಇರ್ತದ, ಅದಕ್ಕೋಸ್ಕರ ರೈತರ ಕೆಲಸ ಮಾಡ್ಬೇಕು ಸರ್. ಈಗ ಲೀಸ್ ನೋಡ್ರಿ, ನೀವು ಹೇಳಿದ್ರಿ ಲೀಸ್ ಬಹಳ ಐತಿ ಈ ವರ್ಷ, ನಿಮ್ಗೆ ಲೀಸ್ನು ಬಹಳ ಅದ. ಇನ್ ನೋಡಿ ಎಕರೆಗೆ 30,000-32,000 ರೂಪಾಯಿ ಕೊಡ್ತೀರಂದಾಗ ಎಕರೆಗೆ ನೀವು ಎಷ್ಟು ಕ್ವಿಂಟಲ್ ತೆಗೆದ್ರೆ ನಿಮ್ಗೆ ವರ್ಕೌಟ್ ಆಗ್ತದ? 15 ಮೇಲೆ ಬರ್ಬೇಕು ಸರ್, 16 ತಾನ ಬರ್ಬೇಕು. ಈ ವರ್ಷ 12-10 ಅಷ್ಟೇ. ಇವಾಗ ಲೇಟ್ ಆಯ್ತು ಸರ್, ಅತಿ ಇಷ್ಟೊತ್ತಿಗೆ ಬಿಡಿಸ್ಬೇಕಾಗಿತ್ತು. ಅದು ತೂಕ ಕಡಿಮೆ ಆಗ್ಬಿಡ್ತದೆ ಸರ್ ಬಿಸಿಲಿಗೆ, ತೂಕ ಕಡಿಮೆ ಆಗಿ ಗಾಬಾಗ ಹೋಗ್ತದ, ಅದು ಕಡಿಮೆ ಆಗ್ಬಿಡ್ತದೆ ಸರ್. ತೂಕ ಇಳಬಾರ ಕಡಿಮೆ ಬರ್ತದೆ ಸರ್. ಈಗ ಭತ್ತ ಬೆಳೆದ್ರಿ, ಭತ್ತ ಕೊಯ್ಲು ಮಾಡಿದ್ದೀರಿ, ಎಷ್ಟು ಬಂತು? ನಾವು ಹೋದ ವರ್ಷಕ್ಕೆ ಈ ವರ್ಷಕ್ಕೆ 10 ಚೀಲ ಕಡಿಮೆ ಬಂತು ಸರ್, 82 ಎಕರೆ ಸರ್. 2 ಎಕರೆಗೆ 84 ಚೀಲ ಆಗ್ತಿತ್ತು ಸರ್. ಹೋದ ವರ್ಷ 84 ಚೀಲ ಆಗಿತ್ತು, ಈ ವರ್ಷ 72 ಆಗಿದೆ. 72 ಚೀಲ ಅಂದ್ರೆ ಈ ವರ್ಷ 12 ಚೀಲ ಕಡಿಮೆ ಆಯ್ತು. ಕಡಿಮೆ ಆಯ್ತು ಸರ್. ಏನ್ ಕಾರಣ ಏನು ಅಂದ್ರೆ, ಏನು ಮಳೆದು ಅಥವಾ ಏನು ಔಷಧ ಏನು ರೋಗ ಬಂತ ಹೆಂಗ? ರೋಗ ಏನಿಲ್ಲರಿ ಸರ್. ಈ ಮಳೆ ಅವಾಗೆ ತೆನೆ ಬಿಟ್ಟಾಗೆ ಮಳೆ ಬಂತು ಸರ್, ಅವಾಗ ಏನಾಯ್ತು ಕಡಿಮೆ ಆಯ್ತು ಇಳುವರಿ. ಈಗ ನೀರು ಹೆಂಗ ನಿಮ್ ಕಡೆ? ಯಾಕಂದ್ರೆ ಇದು ಕಡೆ ಕಾಲುವೆ, ನಾನು ಬಹಳಷ್ಟು ಕಡೆ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೀರಿಲ್ಲ, ಕೊನೆ ಭಾಗಕ್ಕೆ ನೀರಿಲ್ಲ ಅಂತಿರ್ತಾರ, ರೈತರು ಹೋರಾಟ ಮಾಡ್ತಿರ್ತಾರ, ನೀರೇ ಬರೋದಿಲ್ಲ ಅಂತಾರೆ. ಮತ್ತೆ ಈಗ ಆದ್ರೂ ಭತ್ತ ಬೆಳಿತಿದ್ರೆ ಹೆಂಗ ನೀರು ಇಲ್ಲಿ ವ್ಯವಸ್ಥೆ? ನಮ್ಗೆ ಬೋರ್ವೆಲ್ ಇದೆ ಸರ್, ಇಲ್ಲಿದ್ರೆ ನಮ್ಗೆ ಬೆಳಕಾಗದಲ್ಲ, ಇದು ಭತ್ತನ ಬೆಳಕಾಗದಲ್ಲ ಸರ್. ಬೋರ್ವೆಲ್ ಇದೆ, ಬೋರ್ವೆಲ್ ಇದಿಂದ ಬೆಳಿತಾ ಇದ್ದೆ ಸರ್. ಈ 2 ವರ್ಷ ಆಯ್ತು ಸರ್, ಕಡಿಮೆ ಇಲ್ಲ ನೀರೇನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಮೆಣಸಿನ್ಕಾಯಿ ಹಾಕಿವಿ ಅಂತ, ಹೋದ ವರ್ಷ ಎಷ್ಟು ಎಕರೆ ಹಾಕಿದ್ರಿ, ಈ ವರ್ಷ ಎಷ್ಟು ಹಾಕಿ? ಹೋದ ವರ್ಷ 7 ಎಕರೆ ಹಾಕಿದ್ರು ಸರ್, ಈ ವರ್ಷ 3 ಎಕರೆ ಸರ್. ಯಾಕೆ, ಏನು ಕಾರಣ? ಅದು 4 ಎಕರೆ 2 ಲಕ್ಷ ಆಯ್ತು ಸರ್, ಲಾಸ್ ಆಯ್ತು. ಎಷ್ಟು ಮಿನಿಮಮ್? ಈಗ ನನಗೆ ಏನ್ ಅನ್ಸ್ತದ, ಮೆಣಸಿನಕಾಯಿಗೆ ಬಹಳ ಎಣ್ಣೆ ಹೊಡಿಬೇಕು ಅಪ್ ಟು ನನಗನ್ಸ್ತದ ಫೆಬ್ರವರಿವರೆಗೆ ಎಣ್ಣೆ ಹೊಡಿತಾನೆ ಇರ್ತಾರ ರೈತರು. ಸೊ ಅದಕ್ಕೆ ಖರ್ಚು ಎಷ್ಟಾಗ್ತದೆ ಎಕರೆಗೆ, ಮತ್ತೆ ಎಷ್ಟು ಇಳುವರಿ ಬಂದ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರಿ? ಎಕರೆಗೆ 70,000 ಮೇಲೆ ಆಗುತ್ತೆ ಸರ್, ಅದು ಖರ್ಚು 70,000 ಆಗುತ್ತೆ ಸರ್. ಮತ್ತೆ ಎಣ್ಣೆ ಅಂದ್ರೆ ಡಿಸೆಂಬರ್ ಮೇಲೆ ಹೊಡ್ಬೇಕು, ಜನವರಿ ತನಕ ಲಾಸ್ಟ್ ತನಕ ಎಂಡಿಂಗ್ ಹೊಡ್ಬೇಕು ಸರ್. ನಿಮಗೆ ಚಲೋ ಬಂದಿತ್ತು ಈ ವರ್ಷ ಇಳುವರಿ ಹೆಂಗದ ಈ ವರ್ಷ? ಈ ವರ್ಷ ಕಡಿಮೆ ಸರ್, 3 ಎಕರೆ 70 ಕ್ವಿಂಟಲ್ ಆಗಿತ್ತು ಸರ್ ಮೆಣಸಿನ್ಕಾಯಿ ಹೋದ ವರ್ಷ. 3 ಎಕರೆ ಒಂದೇ ಅಂದ್ರೆ 4 ಎಕರೆ ಲಾಸ್ ಆಯ್ತು ಸರ್. ಒಂದ್ ಕಡೆ ಲಾಸ್ ಆದ್ರೆ ಒಂದ್ ಕಡೆ ಲಾಭ ಇರುತ್ತೆ ಸರ್, ರೈತರದ ಹಂಗೆ ಸರ್. ಯಾಕಂದ್ರೆ ನೋಡು, ಒಂದೇ ಬೆಳೆ ಬೆಳೆದ್ರೆ ರೈತರಿಗೆ ಲಾಭ ಆಗೋದಿಲ್ಲ ಈ ಕಾಲದಾಗ ಮಾತ್ರ. ಯಾಕಂದ್ರೆ ಒಂದಷ್ಟು ಹತ್ತಿ, ಒಂದಷ್ಟು ಮೆಣಸಿನಕಾಯಿ, ಒಂದಷ್ಟು ತೊಗರಿ, ಒಂದಷ್ಟು ಕಡ್ಲಿ, ಹಿಂಗ ಬೆಳೆ ಬೇರೆ ಬೇರೆ ಬೆಳೆ ಬೆಳಿತಿರ್ಬೇಕು. ನಮ್ಮ ರೈತರು ಏನ್ ಮಾಡ್ತಾರ, ಪಕ್ಕದಾಗ ಮಾರಿಯಪ್ಪ ಹತ್ತಿ ಹಾಕ್ಯಾನ ಚಲೋ ಬಂದದ ಈ ವರ್ಷ ಅಂದ್ರೆ ಮುಂದಿನ ವರ್ಷ ಮಲ್ಲಪ್ಪ ಕೂಡ ಅದೇ ಹತ್ತಿ ಮಾರಿಯಪ್ಪ ಅದೇ ಹಾಕಕ್ ಹೋಗ್ಬಿಡ್ತಾನ. ಇದೇನಾಗ್ತದ, ಎಲ್ರು ರೈತರು ಏನಾಗ್ತಾರ, ಅವಾಗ ಇಳುವರಿ ಕಡಿಮೆ ಆಗ್ತದ, ಮಾರ್ಕೆಟ್ಗ ಬೆಲೆ ಸಿಗೋದಿಲ್ಲ. ನಮ್ಗೇನ್ ಅನ್ಸದ, ಸಮ್ಮಿಶ್ರ ಅಂದ್ರೆ ಸಮಗ್ರ ಬೆಳೆ ಬೆಳೆಯುವಂತದ್ದು ಆಗ್ಬೇಕು ಅಂತ ನನಗೆ ಅನ್ಸ್ತದ. ನೀವೇನ್ ಹೇಳ್ತೀರಿ? ಬೆಳಬೇಕು ಸರ್, ಅಲ್ಲಿ ಅದಿಷ್ಟಿದಿಷ್ಟು ಬೆಳೆದ್ರೆ ರೇಟ್ ಬರ್ತದೆ ಸರ್. ಎಲ್ಲರೂ ಒಂದೇ ಬೆಳೆ ಬೆಳೆದ್ರೆ ಕಡಿಮೆ ಆಗ್ಬಿಡುತ್ತೆ ಸರ್, ರೇಟ್ ಡೌನ್ ಆಗ್ಬಿಡ್ತದ. ಈಗ 2 ಎತ್ತುಗಳು ನೋಡ್ರಿ, ನೀವು ಬಹಳಷ್ಟು ನಿಮ್ಮ ಊರಾಗ ನೋಡಿರ್ತೀರಿ, ಈಗ ಮನೆಗಳಾಗ ದನಕರಗಳಿಲ್ಲ, ಎತ್ತುಗಳಿಲ್ಲ, ಈ ಗೊಬ್ಬರ ಅವೆಲ್ಲ ಹೆಂಗ? ಬೆಂಡಿಲಿದೆ ತಗೊಂಡೋಗ್ತೀವಿ ಸರ್, ಬೆಂಡಿ ನಮ್ದು ಬೆಂಡ್ ಐತೆ. ಎತ್ತುಗಳು 2 ಇದಾವ, 2 ಎತ್ತುಗಳು. ಇಲ್ಲಿ ಇಷ್ಟು ದೊಡ್ಡ ಹೊಲ, ಇಷ್ಟು ಎಕರೆ ಮಾಡ್ತಾರೆ, ಎತ್ತು 2 ಎತ್ತುಗಳು ಒಕ್ಕಲ್ತನ ಸಾಲುತ್ತಾ? 2 ಕುಂಟೆ ಹಾಕ್ತಿವಿ ಸರ್, ಒಂದೇ 2 ಎತ್ತಿಗೆ 2 ಕುಂಟೆ ಹಾಕ್ತಿವಿ, 2 ಕುಂಟೆಯಲ್ಲಿದ್ದ ಆರ್ಗ್ತಿವಿ ಸರ್. ಏನ್ ಟ್ರಾಕ್ಟರ್ ಈಕ್ಟರ್ ಅದ ಅಥವಾ ಹೆಂಗ ಬಾಡಿಗೆ ಏನ್ ಮಾಡ್ತೀರಿ? ಹೆಂಗ ಇಲ್ಲ ಸರ್, ನಮ್ ಸ್ವಂತದೇ ಇಲ್ಲ ಸರ್, ನಮ್ಮ ಮಾವನವ್ರ ಐತಿ ಸರ್ ಟ್ರಾಕ್ಟರ್, ಅವ್ರದೇ ತಗೊಂಡು ಹೋಯ್ತಿ ಸರ್. ಈಗ ನೀವು ಈಗ ಹತ್ತಿ ಎಷ್ಟು ಎಕರೆ, ಒಂದು 20 ಎಕರೆ ಬಿಡಿಸಿರಂತೀರಿ, ಈ ಹತ್ತಿನ ಮಾರಾಟ ಮಾಡೋದು ಅಥವಾ ಏನು ಸ್ಟಾಕ್ ಮಾಡ್ಕೊಳ್ಳೋದು ಹೆಂಗ ನಡೆದು? ಮಾರಾಟ ಮಾಡಿದ್ವಿ ಸರ್, 200 ಕ್ವಿಂಟಲ್ ಮಾಡಿದ್ವಿ. ಇವಾಗ ಬೆಲೆ ಸರ್ ಒಂದ್ಸಾರಿ 6,500 ರೂಪಾಯಿ ಹೋಯ್ತು ಸರ್, ಒಂದ್ಸಾರಿ 7,200 ಆಗಿದೆ. ಇವಾಗ ಮತ್ತೆ ಗೌರ್ಮೆಂಟ್ ರೇಟ್ಗೆ ಹಾಕ್ಬೇಕಂತಿದ್ವಿ ಸರ್. ಅಂದ್ರೆ ಈಗ ಹತ್ತಿ ಖರೀದಿ ಕೇಂದ್ರ ಕೊಡ್ಬೇಕಂತಿದ್ರಿ? ಕೊಡ್ಬೇಕಂತಿದ್ವಿ ಸರ್. ಈಗ ಲಾಭ ಆಗೋದಿಲ್ಲ ಸರ್ ನಮ್ಗೆ, ಹೊರಗೆ ಮಾರಿದ್ರೆ ಲಾಭ ಆಗೋದಿಲ್ಲ. 7 ವರೆ ಇರ್ಬೇಕು ಸರ್ ನಮ್ಗೆ, ಹೊರಗಡೆ ಮಾರಿದ್ರೆ. ಹಂಗಾದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ? ಅನುಕೂಲ ಆಗುತ್ತೆ ಸರ್. ಇವಾಗ ಕ್ವಿಂಟಲ್ಗೆ 1,500 ಅದು 7,000 ಹೋದ್ರೆ ಅಲ್ಲಿ ಉಳಿಯೋದು 5,000 ಏನು ಉಳಿತದೆ ಸರ್? 7,000 ಹೋದ್ರೆ ಮತ್ತೆ 5,000 ಏನೇನು ಬರ್ತದ? ಗೊಬ್ಬರ 1,500 ಇದೆ ಸರ್ ಒಂದು ಚೀಲ, ಅಂದ್ರೆ ವರ್ಕೌಟ್ ಆಗದಿಲ್ಲ ಅಲ್ಲೇ ಹೋತವಲ್ಲ ಸರ್ ರೊಕ್ಕ. ಈಗ ನೀವು ನಿಮ್ಮ ಹತ್ತಿಗೆ ಎಕರೆಗೆ ಎಷ್ಟು ಗೊಬ್ಬರ ಹಾಕ್ತೀರಿ ಮತ್ತೆ ಎಣ್ಣೆ ಎಷ್ಟು ಹೊಡಿತೀರಿ ಹೆಂಗ? ಎಕರೆಗೆ 4 ಚೀಲ ಹೋತ ಸರ್, 2 ಸಾರ್ ಸರ್, 2 ಸಾರ್ ಎಣ್ಣೆ 8 ಸಲ ಹೊಡಿಬೇಕಾಗ್ತದ. ಈ ವರ್ಷ ರೋಗ ಜಾಸ್ತಿ ಇತ್ತು ಅಥವಾ ಹೋದ ವರ್ಷ ಜಾಸ್ತಿ ಇತ್ತು ಹೆಂಗ? ಈ ವರ್ಷ ರೋಗ ಜಾಸ್ತಿ ಇತ್ತು ಸರ್, 8 ಸಾರ್ ಹೊಡಿಸ್ಕಂತ ಸರ್, ಇಲ್ಲಿದ್ರೆ 6 ಬಾರಿ ಹೊಡ್ಬೇಕು ಸರ್. 6 ಬಾರಿಗೆ ಹೊಡೆದ್ರೆ ನಮ್ಗೆ ಲಾಭ ಬರ್ತದ, 2 ಸಾರ್ ಹೆಚ್ಚಿಗೆ ಆಯ್ತು ಸರ್. ಅಂದ್ರೆ ಏನು ಈ ಸಲ ಮಳೆ ಜಾಸ್ತಿ ಐತೆ ಅಂತ ಹೆಂಗ? ಮಳೆ ಜಾಸ್ತಿ ಐತೆ ಸರ್ ಈ ವರ್ಷ. ಹತ್ತಿ ನಾನು ನೋಡಕತ್ತೀನಿ ಗಿಡದಾಗ ಬಹಳ ಇಳಿ ಬಿದ್ದ್ಬಿಟ್ಟದ ಹತ್ತಿ. ಈಗ ಅಂದ್ರೆ ಏನು ಮಳೆ ಬಂದದಕ್ಕೋ ಅಥವಾ ಎಲ್ಲ ಒಡೆದ್ಬಿಟ್ಟದ ಕಾಯಿ ಏನು ಉಳ್ಕೊಂಡಿಲ್ಲ ನಿಮ್ಮ ಹೊಲದಾಗ? ಸರ್ ಮುಗೀತು ಸರ್, ಡಿಸೆಂಬರ್ ಮೇಲೆ ಬರ್ಬೇಕು ಸರ್ ಕಾಯಿಗಳು, ಹಂಗೆ ಬರ್ತಿರ್ಬೇಕು. ರೋಗ ಬರ್ತದ ಸರ್, ತಾಂಬರ್ ರೋಗ ಅಂತ ಬರ್ತದಲ್ಲ, ಆ ತಾಂಬರ್ ರೋಗ ಬಂದ್ರೆ ಚಿಗರಿ ಬರಕ್ಕಿಲ್ಲ ಸರ್. ಈಗ ಬಂದದ ಅದು ಆ ರೋಗ ಐತೆ? ತಾಂಬರ್ ರೋಗ ಫುಲ್ ಐತೆ ಸರ್, ತಾಂಬರ್ ರೋಗ ಇದ್ದಿದ್ದಾಗೆ ಚಿಗರಿ ಮೇಲೆ ಬರಕ್ಕಿಲ್ಲ, ಹೂ ಬಿಡಕ್ಕಿಲ್ಲ. ಅದೇ ಸರ್ ನಮ್ಗೆ ಈ ಸಲ ಚಿಗರಿ ಅಂಬೋದಿಲ್ಲ? ಇಲ್ಲ ಸರ್, ಎಲ್ಲ ಕಾಯಿ ಹೊಡೆದಿದೆ, ಇವಾಗ ಮುಗಿತು ಸರ್, ಹತ್ತಿ ಬಿಡಿಸಿದ್ರೆ ಬಿಡೋದಿನ್ನ. ಈಗ ಎಲ್ಲಾರ್ದು ಹಂಗೆ ಆಗ್ಯದ ಅಥವಾ ಒಬ್ಬೊಬ್ರದಂಗೆ ಹೆಚ್ಚು ಕಡಿಮೆ ಅದ ಹೆಂಗ? ಎಲ್ಲಾರ್ದು ಹಂಗೆ ಆಗ್ಬಿಟ್ಟ ಸರ್, ಎಣ್ಣೆ ಪ್ರಾಬ್ಲಮ್ ಸರ್. ಎಣ್ಣೆ ಆವಾಗ ಏನು 3 ಕೋಟಿ ರೂಪಾಯಿ ಹೊಡ್ತಿದ್ವಿ ನಾವು, 3 ಕೋಟಿ ರೂಪಾಯಿ 6 ಸಾರ ಅದೊಂದು ಇದೊಂದು ಹೊಡೆದ್ರೆ ಬೆಳೆ ಬರ್ತಿತ್ತು ಸರ್. ಇವಾಗ ಹಂಗಿಲ್ಲ, ಒಂದೇ ಬಾರ 3 ಎಕರೆಗೆ 2,000 ಬೇಕು ಸರ್, ಮತ್ತೆ ರೋಗ ಬರೋದೇ ಬರೋದು ಸರ್, ಬರ್ತಾವ ಸರ್. ಈಗ ಒಟ್ಟಾರ ನೀವು ಈಗ ಈ ವರ್ಷ ಒಕ್ಕಲ್ತನ ಹೆಂಗದಂತ್ರಿ? ಹೋದ ವರ್ಷ ಈ ವರ್ಷ ನೋಡ್ಕೊಂಡ್ರೆ ಒಕ್ಕಲ್ತನ ಯಾವ ವರ್ಷ ಚಲೋ ಅದಂತ ಅನ್ಸ್ತ? ಹೋದ ವರ್ಷ ಪರವಾಗಿಲ್ಲ ಸರ್, ಬೆಳೆ ಬೇಸ ಬಂತು, ರೇಟ್ ಅದೇ ರೇಟ್ ಇದೆ ಸರ್, ಹೋದ ವರ್ಷ ಅಷ್ಟೇ ಈ ವರ್ಷನೂ ಅಷ್ಟೇ. ರೇಟ್ ಚೇಂಜ್ ಆಗಿಲ್ಲ, 1 ರೂಪಾಯಿ ಚಾಕ್ಲೇಟ್ಗೆ ರೇಟ್ ಇದೆ ಸರ್. ನಮ್ಮ ರೈತರ ಬೆಳೆಗೆ ರೇಟ್ ಇಲ್ಲ ಸರ್, ಫಿಕ್ಸ್ ಇಲ್ಲ ಸರ್, ಅವ್ರದ್ದು ಫಿಕ್ಸ್ ಒಂದು ಟೂತ್ ಪೇಸ್ಟ್ಗೆ ಇಷ್ಟಂತ ಹಾಕ್ಬಿಡ್ತಾರೆ ಸರ್ ರೇಟ್, ನಮಗಿಲ್ಲ ಸರ್ ರೇಟ್. ಈಗ ನೀ 8,000 ಅಂತ ಫಿಕ್ಸ್ ಇಲ್ಲ ಸರ್, 6,000 5,000 3,000 ತನಕ ಹೋಗಿದೆ ಸರ್. ಹಾಂ, ಮಳೆ ಬಂದರೆ ಹಂಗೆ ಹೋಗ್ತದೆ ಸರ್. ಈಗ ನೀವು ಎಲ್ಲ ಮಾರ್ಕೆಟ್ ರಾಯಚೂರಿಗೆ ಬಂದು ಮಾಡ್ತಾರೆ, ಯಾಕಂದ್ರೆ ಕೆಲವರು ಅಲ್ಲೇ ಬಂದು ಊರಲ್ಲೇ ಬಂದು ತಗೊಂಡು ಹೋಗ್ತಾರೆ, ಕೆಲವರು ರಾಯಚೂರಿಗೆ ಹೋಗ್ತಾರೆ. ನಿಮಗೆ ರಾಯಚೂರು ಭಾಳ ಹತ್ತಿರ ಇರೋದ್ರಿಂದ ಮಾರ್ಕೆಟ್ಗೆ ಹೋಗ್ತೀರ ಅಥವಾ ನಿಮ್ಮಲ್ಲಿ ಬರ್ತಾರೆ? ಇಲ್ಲ ಸರ್, ಮಾರ್ಕೆಟ್ಗೆ ಹೋಗ್ತೀವಿ ನಾವು. ಮಾರ್ಕೆಟ್ಗೆ ಅಲ್ಲಿ ನಿಮ್ಗೆ ಒಂದಷ್ಟು ಹೇಳ್ತಾರೆ, ಈ ಮಿಲ್ಗಳಿಗೆ ಹೋಗಿದ ತಕ್ಷಣ ರೇಟ್ ಕಡಿಮೆ ಮಾಡ್ತಾರೆ, ಇಲ್ಲಿ ಒಂದು ರೇಟ್ ಮಾಡ್ತಾರೆ ಅಲ್ಲಿ ಒಂದು ತಗೊಳ್ತಾರೆ ಅಂತಾರೆ, ಹೌದಾ? ಇವಾಗ 6,500 ಅಂತ ರೇಟ್ ಕೊಡ್ತಾರೆ ಸರ್, ಅವಾಗ 300 ರೂಪಾಯಿ ಮರಿ ಮತ್ತೆ ಕಡಿಮೆ ಮಾಡ್ತಾರೆ ಸರ್, 300 ರೂಪಾಯಿ. ಯಾಕಪ್ಪ ಕಡಿಮೆ ಮಾಡಿದ್ದಂದ್ರೆ ಅದು ಧೂಳಿದೆ ಏನೇನೋ ಇದೆ ಅಂತ ಅವ್ರು ಕಡಿಮೆ ಮಾಡಿಬಿಡ್ತಾರೆ ಸರ್. ಕೆಳಗೆ ಅಂದರೆ ನಿಮ್ಮ ಅಂದರೆ ಟ್ರ್ಯಾಕ್ಟ್ರಿಂದ ಅಥವಾ ಆಟೋ ಒಯ್ದಿರ್ತೀರ, ಅದು ಕೆಳಗೆ ಹಾಕಿದ ಮೇಲೆ ಹೇಳ್ತಾರೋ ಅಥವಾ ಮೊದಲೇ ಹೇಳಿಬಿಡ್ತಾರೆ ರೇಟ್? ಕೆಳಗಾದ್ಮೇಲೆ ಅಂತಾರೆ ಸರ್, ನಾವು ಮೇಲ್ತೆ ತಗೋಬೇಕಂದ್ರೆ ಆಗೋದಿಲ್ಲ ಸರ್, ಅವರು ಹೇಳ್ದಷ್ಟು ಕೊಟ್ಟು ಬರಬೇಕು, ಅನಿವಾರ್ಯ. ಅನ್ನಿರ್ವಿಲ್ಲ ಸರ್. ಈಗ ನೀವು ಮೆಣಸಿನಕಾಯಿ ಹೋದ ವರ್ಷ ಎಲ್ಲ ಮೆಣಸಿನಕಾಯಿ ಮಾರಿದ್ರು ಅಥವಾ ಏನಾದರೂ? ಯಾಕಂದ್ರೆ ಕೆಲವು ರೈತರು ಇನ್ನೂ ಸ್ಟಾಕ್ ಇಟ್ಕೊಂಡಾರ, ಒಂದಷ್ಟು ಎ ಸಿ ಗೋಡನ್ಗಳಾಗಿ ಇಟ್ಕೊಂಡಾರ, ನೀವು ಹೆಂಗ? ಎಲ್ಲಿಡ್ತೀವಿ ಸರ್ ನಾವು, ಅಲ್ಲಿ ಸಾಲ ತಂದಿರ್ತೀವಿ, ಮತ್ತೆ ಅವ್ರು ಕಟ್ಬೇಕಲ್ಲ, ಮಾರೇಬೇಕು, ನಿರ್ವಿಲ್ಲ. ಎಷ್ಟು 8,000-6,000 ಹೋಗಿದೆ ಸರ್ ಹೋದ ವರ್ಷ. ಎಷ್ಟಿದ್ರೆ ನಿಮಗೆ ವರ್ಕೌಟ್ ಆಗ್ತದೆ ಅಂದ್ರೆ ಈ ಮೆಣಸಿನಕಾಯಿಗೆ? ಮೆಣಸಿನಕಾಯಿ 18-15 ಇರ್ಬೇಕು ಸರ್, ಇರ್ಬೇಕು. ಇವೆಲ್ಲಿ ಯಾವ ಮಾರ್ಕೆಟ್ಗೆ ಹೋಯ್ತೀರಿ ಮಾರಕ? ಬ್ಯಾಡಿಗೆ ಸರ್. ಅಂದ್ರೆ ಹೆಂಗ ಲೋಡ್ಗಟ್ಲೆ ಒಯ್ದು ಬಿಡ್ತಾರೆ, ಎಲ್ಲರು ಕಲ್ತು ಮಾತಾಡ್ಕೊಂಡು ಹೋಯ್ತಿರು ಒಬ್ರು ಹೆಂಗ ಹೆಂಗ? ಬೆಳೆ ಜಾಸ್ತಿ ಇದ್ದಂದ್ರೆ ಒಬ್ರೇ ಹೋಗ್ತಾರೆ ಸರ್, ಕಡಿಮೆ ಇದ್ದಂದ್ರೆ 1-5 ಜನ ಕಲ್ತು ಟೆಂಪು ಮಾಡ್ಕೊಂಡು ಹೋಗ್ತೀವಿ ಸರ್, ಸೇರ್ಕೊಂಡು ಹೋಗ್ತೀವಿ. ಈಗ ಮೆಣಸಿನಕಾಯಿ ಈ ವರ್ಷ ನೀವು ಅಂದ್ರೆ ಈ ಸಲ ಗುಂಟೂರು ಚಲೋ ಅದ, ಬ್ಯಾಡಿಗೆ ಚಲೋ ಅದ, ಯಾವ್ದು ಚಲೋ ಅದ ಈ ಸಲ? ಗುಂಟೂರು ಚಲೋ ಸರ್, ಅಂದ್ರೆ ಹೋದ ವರ್ಷ ಬೆಳಿಲ್ಲ ಸರ್, ಎಷ್ಟು ಬರ್ಬೋದು ಅಂತ ನಿಮ್ಗೆ ಅಂದಾಜಾದ ಇಲ್ಲಿವರೆಗೆ ಈಗ ಈಗೆಲ್ಲ ಖರ್ಚು ಮಾಡಿದ್ ನೋಡಿದ್ರೆ ಎಕರೆಗೆ ಎಷ್ಟು ಖರ್ಚು ಮಾಡಿರಿ ಈಗ ಮೆಣಸಿನಕಾಯಿ? 70,000 ಆಗೈತೆ ಸರ್ ಒಂದು ಎಕರೆಗೆ. ಈಗ ಎಷ್ಟು ನಿಮ್ಗೆ ಇಳುವರಿ ಎಷ್ಟು ಬಂದ್ರೆ ಚಲೋ? ಮಿನಿಮಮ್ 1.5 ಬರ್ಬೇಕು ಸರ್ ಒಂದು ಎಕರೆಗೆ. ಹಂಗಾದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಈ ವರ್ಷ ಕಡಿಮೆ ಬರ್ತದೆ ಸರ್, ಈ ವರ್ಷ ಬಂದ್ರೆ 10 ಕ್ವಿಂಟಲ್ ಒಳಗೆ. ನಿಮ್ಗೆ ವರ್ಕೌಟ್ ಆಗೋದಿಲ್ಲ ಅಂತ ಅನಿಸ್ತದೆ? ಮತ್ತೆ ಹೋದಷ್ಟು ತಿಂದು ಬಂದ್ಮೇಲೆ ಈ ವರ್ಷ ಇಡ್ಬೇಕಲ್ಲ, ಹಂಗಾಗ್ತದೆ ರೈತರದು. ಅದೇ ಬೆಳೆ ಬಂದ್ರೆ ನಾವು ಮತ್ತೆ ಮಾಡ್ಬೇಕಾಗ್ತದ ಹೊಲ ಜಾಸ್ತಿ. ಹಂಗೆ ಸರ್. ಈಗ ನಿಮ್ಮಲ್ಲಿ ಯಾಕೆ ನಿಮ್ದು ನಾನು ಹೊಲ ನೋಡ್ತಿದ್ದೆ ಕಪ್ಪಾದ, ಒಂದಷ್ಟು ಸವಳು ಭೂಮಿ ಅದ, ಒಂದಷ್ಟು ಕೆಂಪುದಾದ, ಯಾವ ಭೂಮಿ ಜಾಸ್ತಿ ಅದ ನಿಮ್ಮ ಊರಾಗ? ಕೆಂಪು ಭೂಮಿ ಇದೆ, ಕೆಂಪು ಭೂಮಿ ಇದೆ ಸರ್, ಸವಳು ಭೂಮಿ ಇದೆ, ಎರಡಿದೆ, ಎರಡು ಅವಸ. ಯಾವ ಭೂಮಿ ಚಲೋ ಬೆಳೆ ಬರ್ತದೆ ಇಲ್ಲಿ ಅಂತ ಅನಿಸ್ತದೆ ನಿಮ್ಗೆ ಈ ಭಾಗದಾಗ? ಮಳೆ ಕಡಿಮೆ ಇದ್ರೆ ಸವಳು ಭೂಮಿ ಜಾಸ್ತಿ ಬೆಳೀತದೆ, ಮಳೆ ಜಾಸ್ತಿ ಆದ್ರೆ ಎರೆ ಭೂಮಿ ಜಾಸ್ತಿ ಬೆಳೀತದೆ. ಕಪ್ಪು ಭೂಮಿ, ಕೆಂಪು ಭೂಮಿ ಇದೆ ಸರ್. ಅದು ಬೆಳೆ ಹೆಂಗದ? ಚೆನ್ನಾಗಿದೆ ಸರ್, ಪರವಾಗಿಲ್ಲ. ನಿಮ್ಗೆಲ್ಲ ಅಂದ್ರೆ ಬೋರ್ವೆಲ್, ಕೆಲವರು ನಿಮ್ಮಲ್ಲಿ ಕೆಲವರಿಗೆ ಮಾತ್ರ ಬೋರ್ವೆಲ್ ಬಿಡ್ತವೆ, ಎಲ್ಲರಿಗೆ ಬೋರ್ವೆಲ್ ಬರಂಗಿಲ್ಲ ಇಲ್ಲಿ ನಾನು ಗಮನಿಸ್ದಂಗ. ಈ ನಿಮ್ಮ ಊರಲ್ಲಿ ಜಾಸ್ತಿ ಕಾಲುವೆಯನ್ನೇ ಆಶ್ರಯ ಮಾಡಿರ್ತಾರೆ, ಕಾಲುವೆ ನೀರು ಚೆನ್ನಾಗಿ ಬರ್ತಾವ? ಈ ವರ್ಷ ಪರವಾಗಿಲ್ಲ ಸರ್, ಎರಡು ವರ್ಷ ಆಯ್ತು ಬರ್ತಾವ ಸರ್. ಕಾಲುವೆ ಬಂದ್ರೆ ಮತ್ತೆ ಇವಾಗ ಪಿಂಕ್ ಬರ್ತದೆ ಸರ್, ನಾವು ನೀರು ಇಡ್ಬೇಕಂದ್ರೆ. ಅಂದ್ರೆ ಏನು ಪಿಂಕ್ ಅಂದ್ರೆ? ಹತ್ತಿಗೆ ನಾವು ಜಾಸ್ತಿ ಹತ್ತಿ ಅಲ್ಲ ಬೆಳೆದಿಲ್ಲಿ, ಪಿಂಕ್ ಬರ್ತದ, ಪಿಂಕ್ ಕಲರ್ ಬರ್ತದ. ಅವಾಗ ಡಿಸೆಂಬರ್ನಾಗ ಜನವರಿನಾಗ ಮತ್ತೆ ಬೆಳೆ ಬರ್ತೈತೆ ಸರ್ ಅದು. ಮತ್ತೆ ಇವಾಗ ಒಂದೇ ಬೆಳೆ. ಅಂದ್ರೆ ಈ ನೀರು ಬಂದಾಗಲಿದ್ದ ಈ ನೀರೇನು ಹೆಂಗ ಯಾಕೆ ಹಂಗ ಚೇಂಜ್ ಆಯ್ತಾ? ಹೆಂಗ ಚೇಂಜ್ ಏನಿಲ್ಲ ಸರ್, ಇದು ಇವಾಗ ಬೀಜನೇ ಚೇಂಜ್ ಆಗ್ಬೋದಂತ ನಮ್ಮ ಮನಸ್ಸಿಗೆ. ಏನಂದ್ರೆ ಅವಾಗ ಚಿಗುರು ಬಂದು ಮತ್ತೆ ಹೂವು ಬಿಟ್ಟು ಕಾಯಿ ಬರ್ತಾ ಇದ್ದು ಸರ್, ಮತ್ತೆ ಕೆಂಪು ಗುಲಾಬ್ ಕೆಂಪು ಬರ್ತಾ ಇಲ್ದ ಸರ್, ಬರ್ತಿದ್ದಿಲ್ಲ. ಇವಾಗ ಎಷ್ಟು ವರ್ಷದಿಂದ ಬರಕೈತದ? ಒಂದು 6-7 ವರ್ಷ ಬರಕತ್ತದ. ಚಿಗರೇ ಇಲ್ಲ ಈ ವರ್ಷ ನಾನು ಗಮನಿಸಕತ್ತಿದ್ದೆ ಹೊಲದಾಗ, ಏನ್ ಚಿಗರಿಲ್ಲ? ಚಿಗರಿಲ್ಲ ಸರ್. ಈಗ ಇದಿಷ್ಟಕ್ಕೆ ನೀವು ಈಗ ಒಂದು ಗಿಡಕ್ಕೆ ಇಷ್ಟು ಇದ್ರೆ, ಒಂದ್ ಎಕರೆಗೆ ಒಂದ್ ಗಿಡಕ್ಕೆ ಇಷ್ಟು ಕಾಯಿ ಇದ್ರೆ ಒಂದ್ ಎಕರೆಗೆ ಇಷ್ಟು ಕ್ವಿಂಟಲ್ ಬರ್ತದೆ ಸರ್ ಅಂತ ಹೇಳ್ತಿರ್ತಾರ, ನಿಮ್ ಪ್ರಕಾರ ಹೆಂಗ ಅಂದಾಜ್ ಲೆಕ್ಕ ಹೆಂಗ ಹಾಕ್ತೀರಿ? 70 ಕಾಯಿ ಇಡ್ಬೇಕು ಸರ್ ಅದು ಒಂದು ಗಿಡ, ಹಂಗಾದ್ರೆ ನಮ್ಗೆ ಬೆಳೆ ಜಾಸ್ತಿ ಬರ್ತದೆ ಸರ್. 70 ಕಾಯಿ ಇದ್ರೆ 15 ಮೇಲೆ ಬರ್ತದೆ ಸರ್, ಬರ್ತದ. 50-40 ಇದ್ರೆ ಕಡಿಮೆ ಬರ್ತದೆ ಸರ್, 10-8 ಹಂಗೆ ಬರ್ತದೆ ಸರ್. ಈಗ ಓವರಾಲ್ ನಿಮ್ಮ ಈ ಊರಾಗ ಎಲ್ಲ ವಸ್ತು ಭೂಮಿಗಳು ಹೆಂಗ ಜಾಸ್ತಿ ಏನು ಬೆಳಿತಾರ ನಿಮ್ಮಲ್ಲಿ ಈ ಭಾಗದಾಗ? ಈ ಭಾಗದಲ್ಲಿ ಎಲ್ಲರ ಹತ್ತಿ ಬೆಳಕತ್ತಾರ ಸರ್, ಆಗಿ ಜೋಳನೇ ಇಲ್ಲ. ನಾವು ಹೋದ ವರ್ಷ ಜೋಳ ಹಾಕಿದ್ವಿ, ಹೋದ ವರ್ಷ ಜೋಳ ಹಾಕಿದ್ವಿ, ಇನ್ನಾವ ಸರ್ ಜೋಳ 2 ಎಕರೆ ಹಾಕಿದ್ವಿ. ಅದು ಮತ್ತೆ ಮನೆಗೆ ಸರ್, ನಾವು ಮಾರೋದಿಲ್ಲ, ಜೋಳನ ಮಾರೋಕ್ಕಿಲ್ಲ. ಅಪ್ಪ ಇರ್ಲಂತನ ಮನೆಯಲ್ಲೇ ತಿಂಬಾಕಿರ್ಬೇಕು, ರೊಕ್ಕ ಎಷ್ಟು ಲಕ್ಷ ಇದ್ರೆ ಇರೋಕ್ಕಿಲ್ಲ ಸರ್. ಹಂಗಾಗಿ ಇರ್ಲಂತನ ಮನೆಗೆ ಇಟ್ಕಂತೀವಿ ಸರ್ ಎಲ್ಲ ಬೆಳೆ ಮನೆಗೆ. ಈಗ ನೀವು ಸಹಜವಾಗಿ ಒಕ್ಕಲ್ತನ ಓರಾಲ್ ನೋಡಿದ್ರೆ ಒಕ್ಕಲ್ತನ ಹೆಂಗಾದ್ರೆ ಪ್ರತಿ ವರ್ಷ ಪರವಾಗಿಲ್ಲ ಸರ್ ಚಲೋ ಆದಂತಿರೋ, ಅಥವಾ ಇಲ್ಲ ಸರ್ ಒಂದ್ ವರ್ಷ ಹಿಂಗಾಗ್ತ ಒಂದ್ ವರ್ಷ ಹಂಗಾಗ್ತದೋ ಹೆಂಗ? ಪರವಾಗಿಲ್ಲ ಸರ್, ಮತ್ತೆ ಲಾಸು ಲಾಭ ರೈತರಿಗೆ ಕಟ್ಟಿಟ್ಟು ಬುದ್ಧಿದ್ದ ಇಟ್ಟಂಗ, ಅದಕ್ಕೋಸ್ಕರ ನಾವು ಹಂಗೆ ಮಾಡ್ಬೇಕಂತ ಇರ್ಬೇಕು ಸರ್, ಮಾಡ್ಕಂತಿರ್ಬೇಕು. ಒಂದ್ ವರ್ಷ ಲಾಸ್ ಆದ್ರೆ ಒಂದ್ ವರ್ಷ ಭೂಮಿ ತಾಯಿ ಕೊಟ್ಟೆ ಕೊಡ್ತಾರ, ಎಲ್ಲಿಗೆ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ಒಂದ್ ವರ್ಷ ಲಾಸ್ ಆದ್ರೆ ಇನ್ನೊಂದ್ ವರ್ಷ ಮ್ಯಾಲೆ ಎತ್ತಿ ಬಿಡ್ತಾವ. ಈಗ ತಾಯಪ್ಪವ್ರು ನಾನು ಸಹಜವಾಗಿ ನೋಡ್ತಿರ್ತೀನಿ, ಒಕ್ಕಲ್ತನ ಮಾಡೋರು ರೈತರು ಭಾಳ ಕಡಿಮೆ ಆಗಿಬಿಟ್ಟಾರ್ರಿ, ಒಕ್ಕಲ್ತನ ಮಾಡೋರೇ ಕಡಿಮೆ ಆಗ್ಯಾರ. ಒಕ್ಕಲ್ತನಕ್ಕೆ ಜನನೇ ಇಲ್ಲ, ಲೇಬರ್ಸ್ ಕೊರತೆ ಆಗ್ತದೆ, ಹೊಲ ಮಾಡೋರಿಲ್ಲ, ಎಲ್ಲರೂ ನೌಕರಿ ಸಣ್ಣದಾದರೂ ನೌಕರಿ ಬೇಕಂತಾರ, ದೊಡ್ಡದಾದ್ರೂ ನೌಕರಿ ಬೇಕಂತಾರ, ಒಟ್ಟ ಸಿಟಿಯಾಗ ಹೋಗಕ್ ನೋಡ್ತಾರ್ರಿ ಅಂತ ಹೇಳ್ತಿರ್ತಾರ, ನೀವೇನು ಹೇಳ್ತೀರಿ? ಇಲ್ಲ ಸರ್, ಆಗಿನ ಕಾಲ ಇತ್ತು ಸರ್, ಇವಾಗ ಎಲ್ಲರ ರೈತರಿಗೆ ಬಂದರು ಸರ್, ಉಲ್ಟಾ ಬಂದರ. ಅಲ್ಲಿ ಏನು ಇವಾಗ ಕೆಲಸ ಬರೋಕ್ಕಿಲ್ಲ, ಕೆಲಸ ಎಷ್ಟು ಓದಿದ್ರೂ ಕೆಲಸ ಬರೋದು ಕಡಿಮೆ ಸರ್, 100ರಲ್ಲಿ ಒಬ್ರಿಗೆ ಬರ್ತದೆ ಸರ್ ಕೆಲಸ. ಅಂದಾಗ 100 ಜನ ಸಾಲಿ ಓದಕ್ಕೆ ಇದ್ರೆ ಮತ್ತೆ ಮನೆಯಾಗ ಏನು ತಿನ್ಬೇಕು ಸರ್? ಹಂಗಂತಾಗಿ ಮತ್ತೆ ರೈತರ ಕೆಲಸಕ್ಕೆ ಬರ್ತಾರೆ ಸರ್, ಬರ್ಬೇಕು ಸರ್. ಮತ್ತೆ ಈಗ ನಿಮ್ಗೆ ನೀವು ಎಷ್ಟು ವರ್ಷದಿಂದ, ಈಗ ಒಂದು 20-25 ವರ್ಷದಿಂದ ಒಕ್ಕಲ್ತನ ಮಾಡ್ತಿರ್ತೀರಿ ನೀವು, ಈಗ ಆವಾಗ ಇರುವಂತ ಅಂದ್ರೆ ನಿಮ್ಮ ಜೊತೆಗಾರರು ಅಥವಾ ನೀವು ನೋಡಿದಂಗೆ ಕೆಲಸ ಮಾಡುವಂಥವ್ರು, ಒಕ್ಕಲ್ತನ ಮಾಡುವಂಥವ್ರ ಸಂಖ್ಯೆ, ಈಗ ನೋಡುವಂಥ ಒಕ್ಕಲಿಗರ ಸಂಖ್ಯೆ ಎಷ್ಟಾಗಿದೆ? ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ ಹೆಂಗೆ? ಅವಾಗೆಲ್ಲ ಬೀಳುತ್ತೆ ಸರ್, ಎಲ್ಲಿ ನೋಡಿದ್ರೆ ಬೀಳು, ಯಾರೋ ಒಬ್ರು ಮಾಡೋರು ಕಡಿಮೆ ಅವಾಗ ಮಾಡೋರು, ಇವಾಗ ಇಲ್ಲ ಸರ್, ಬೀಳನೇ ಇಲ್ಲ ಎಲ್ಲಿ ನೋಡಿದ್ರೆ ಒಲೆ. ಒಕ್ಕಲ್ತನ ಮಾಡಕ್ಕೆ ಎಲ್ಲರೂ ಒಕ್ಕಲ್ತನ ಜಾಸ್ತಿ ಆಗ್ಬಿಟ್ಟದೆ ಸರ್. ಜಾಸ್ತಿ ನಿಮ್ಮ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ರೈತರು, ಸಣ್ಣ ಸಣ್ಣ ಹೊಲಗಳು ಭಾಳ ಸ್ವಲ್ಪ ಸ್ವಲ್ಪ 10 ಎಕರೆ 15 ಎಕರೆ ಹಿಂಗಿರೋರು ಜಾಸ್ತಿ ಈ ಭಾಗದಾಗ ಅದಾರ. ಏನು ಲೀಸ್ ಜಾಸ್ತಿ ಮಾಡೋರು ಅದಾರ ಅಥವಾ ಸ್ವಂತ ಭೂಮಿ ಇದ್ದವ್ರು ಕೂಡ ಅದಾರ? ಹೆಂಗ ಲೀಸ್ ಜಾಸ್ತಿ ಮಾಡಕತ್ತಾರ ಸರ್, ಲೀಜನೇ ಎಲ್ಲರೂ ಕೂಲಿಯವರ ಮಧ್ಯೆ ಲೀಸ್ ಮಾಡ್ಕೊಂಡು ಇವಾಗ ದುಡಿಯಕತ್ತಾರ ಸರ್. ಒಕ್ಕಲ್ತನ ಮಾಡಕತ್ತಾರ ಸರ್. ಈಗ ಸಾಹೇಬರ್, ನೀವು ನಮ್ಮ ಆಕಾಶವಾಣಿ ಕೇಳುಗರು, ಬಹಳಷ್ಟು ವರ್ಷದಿಂದ ಕೇಳ್ಕೊಂತ ಬರ್ತೀರಿ. ಎಷ್ಟು ವರ್ಷದಿಂದ ಕೇಳ್ಕೊಂತ ಬರ್ತೀರಿ ಸರ್? ನಾನು 10 ವರ್ಷ ಇದ್ದಾಗಲಿದ್ದು ಕೇಳ್ಕೊಂಡ್ ಬರ್ತೀನಿ ಸರ್. ಈಗಲೂ ಕೇಳ್ತೀರಿ? ಕೇಳ್ತೀನಿ. ನಮ್ಮ ಸಣ್ಣಪ್ಪ 1 ರೂಪಾಯಿ ಕೊಟ್ಟಿದ್ದೆ ಸರ್. 1 ರೂಪಾಯಿ ಕೊಟ್ಟಿದ್ರೆ ಅವಾಗ ಲ್ಯಾಟ್ರ್ ಅಂತಿತ್ತು ಸರ್, ಲ್ಯಾಟ್ರ್ ತಗೊಂಡೆ. ಅದು ರೇಡ್ ಹತ್ತಿತ್ತು ನಮ್ಗೆ. ಅದು ತಗೊಂಡೋಗಿ ನಮ್ಮ ಅಪ್ಪಗೆ ತೋರಿಸಿದೆ. 1 ರೂಪಾಯಿಗೆ ರೇಡ್ ಬಂತಲ್ವ ಅಂತ ಎಲ್ಲರೂ ಖುಷಿ ಪಟ್ರು ಸರ್. ಅವಾಗ ರೇಡ್ ಇದ್ದಿಲ್ಲ ಆಗಿನ ಕಾಲದಲ್ಲಿ. ಇವಾಗ ಕೈಯಾಗ ಫೋನ್ ಆಯ್ತವ, ಕೈಯಾಗೆ ನೋಡ್ಬೋದು ಎಲ್ಲ ಜಗತ್ತನ್ನು. ಅವಾಗ ಒಂದು ಟಿ ವಿ ಇರಲಿ, ಒಂದು ರೇಡ್ ಇರಲಿ, ಅವರು ಶ್ರೀಮಂತರು ಅಂತಿದ್ರು. ಇವಾಗ ಹಂಗಿಲ್ಲ, ಫುಲ್ಲ ಖುಷಿ ಸರ್. ನಾನಂದ್ರೆ ಭಾಳ ಖುಷಿ. ಅವ್ ಗೌಡ್ರು ಹಂಗೆ ಅಂದ್ರು, ನೀವು ಲ್ಯಾಟ್ರ್ ಎತ್ತೋ ಲ್ಯಾಟ್ರ್ ಎತ್ತಲ್ಲ, ನೀನು 1 ರೂಪಾಯಿಗೆ ಲ್ಯಾಟ್ರ್ ಎತ್ತಂತ ಊರಾಗೆಲ್ಲ ಎಬ್ಸ್ಬಿಟ್ರು ಸರ್. ಏನು ಜಾಸ್ತಿ ಏನು ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರ ಆಕಾಶವಾಣಿ? ಎಲ್ಲ ಕಾರ್ಯಕ್ರಮ ಕೇಳ್ತೀನಿ ಸರ್. ಫೋನಿನ ಕಾರ್ಯಕ್ರಮ, ರೈತರ ಸಲಹೆ, ಸಾಯಂಕಾಲ ಎಲ್ಲ ಕೇಳ್ತೀನಿ. ಫೋನಿನ ಕಾರ್ಯಕ್ರಮ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ. ಈ ವರ್ಷ ಮತ್ತೆ ಸ್ವಲ್ಪ ಲೈನ್ ಸಿಗ್ತಾ ಇಲ್ಲ ನನಗೆ. ನೀವು ಜಾಸ್ತಿ ಇಷ್ಟಪಡುವಂಥದ್ದು ಕಾರ್ಯಕ್ರಮ ಯಾವ ನಮ್ಮ ಆಕಾಶವಾಣಿಯಾಗ? ಫೋನಿನ ಕಾರ್ಯಕ್ರಮ, ಮೆಸೇಜ್ ಮುಖಾಂತರ ಕಳಿಸುವಂಥದ್ದು, ಮತ್ತೆ ರೈತರ ಸಲಹೆ ಕೇಳ್ತೀನಿ ಸರ್ ಸಾಯಂಕಾಲ. ಅಂದ್ರೆ ಸಾಯಂಕಾಲ ನೀವು ಎಷ್ಟು ಗಂಟೆಗೆ ಫ್ರೀ ಆಗಿ ಯಾವ ಕಾರ್ಯಕ್ರಮಗಳು ಜಾಸ್ತಿ ಚೆನ್ನಾಗಿ ಕೇಳಿ ಬರ್ತಾವ? ನಾನು ಫ್ರೀ ಆಗಿ ಅಲ್ಲ ಸರ್, ಮುಂಜಾನೆ ಚಾಲ್ ಮಾಡಿದ್ರೆ ಸಾಯಂಕಾಲ ತನಕ ಚಾಲ ಇರ್ತದೆ ಸರ್. ನ್ಯೂಸ್ ಆನ್ ಏರ್ ಆ್ಯಪ್ ಅಂತ ಇದೆ ಸರ್, ಅದು ಆ್ಯಪ್ ಹಾಕೊಂಡ್ರೆ ಸಾಕು. ಅದು ಚಾಲ್ ಮಾಡಿದ್ರೆ, ನೆಟ್ ಚಾಲ್ ಮಾಡಿದ್ರೆ ಸಾಯಂಕಾಲ ತನಕ ಹಂಗೆ ಚಾಲ ಇರ್ತದೆ, ಕೇಳ್ತಾರೆ. ನನ್ನ ಕೆಲಸ ಹಂಗೆ ಮುಂದುವರ್ತಾ ಇರ್ತದೆ ಸರ್. ಅಂದ್ರೆ ಆಕಾಶವಾಣಿ ಕೇಳ್ತಾ ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೀನಿ. ಅದೇನು ಟಿ ವಿ ಅಲ್ಲ ಸರ್, ಮುಂದೆ ನೋಡ್ಕೊಂಡು ಮಾಡೋದು. ಚಾಲ್ ಮಾಡಿಬಿಟ್ರೆ ಹಂಗೆ ನಾನು ಕೇಳ್ಬೋದು, ಕೆಲಸ ಮಾಡ್ಬೋದು. ಈಗ ಮೊಬೈಲ್ ಆಗಿ ಬಂದಿರೋದ್ರಿಂದ ಬಹಳ ಅನುಕೂಲ ಆಗ್ಯದಂತೀರಿ? ನ್ಯೂಸ್ ಆನ್ ಏರ್ ಆ್ಯಪ್ ಬಂದಾಗ್ಲಿದ ಈಜಿ ಆಗ್ಬಿಟ್ಟ ಸರ್. ಅವಾಗ ಹೆಡ್ ಫೋನ್ ಇದ್ರೆ ಸ್ವಲ್ಪ ಗುಸ್ ಅಂತ ಇತ್ತು ಸರ್, ಇವಾಗ ಹಂಗ ಇಲ್ಲ ಸರ್. ನೆಟ್ ಇದ್ರೆ ಸಾಕ್ಬಿಟ್ಟು ಮಾಡಿದ್ರು. ಹೋದ ವರ್ಷ ಮೆಣಸಿನಕಾಯಿ ಬೆಳೆದು ಬಂದು ಬೆಳೆದಿತ್ತು, ರೇಟ್ ಇದ್ದಿಲ್ಲ. ಈ ಸಲ ಮೆಣಸಿನಕಾಯಿ ಐತಿ, ಬೆಳೆ ಇಲ್ಲ. ಈ ಸಲ ಹತ್ತಿ, ಹೋದ ಸಲ ಹತ್ತಿ ಕಡಿಮೆ ಇತ್ತು, ಈ ಸಲ ಹತ್ತಿ ಜಾಸ್ತಿ ಆಗ್ಯದ, ಬೆಳೆ ಕಡಿಮೆ ಇಲ್ಲ. ಒಟ್ಟ ರೈತರ ಪರಿಸ್ಥಿತಿ ಈ ಸಲ ಹೆಂಗಾದ ಅಂತ ಹೇಳ್ತೀರಿ? ರೈತರ ಪರಿಸ್ಥಿತಿ ಸ್ವಲ್ಪ ಕಷ್ಟನೇ ಸರ್, ಈ ವರ್ಷ ಕಷ್ಟ ಸರ್. ಅದಕ್ಕೆ ಆಗೋದಿಲ್ಲ ಸರ್. ಈಗ ನಾವು ಲೀಸಿಂಗ್ ಮಾಡ್ಕೊಂಡು ಎಲ್ಲ ಬಡ್ಡಿಗೆ ತಂದಿರ್ತೀವಿ, ಸ್ವಲ್ಪ ಕಷ್ಟನೇ ಸರ್, ಕಷ್ಟ ಸರ್ ಈ ವರ್ಷ. ಒಟ್ಟರೆ ಇತ್ತೀಚಿನ ರೈತರಿಗೆ ಒಂದಿಷ್ಟು ಕೃಷಿ ಮಾಡ್ಲಿಕ್ಕೆ ಬರಬೇಕು ಅಂತ ಅನ್ಕೊಂಡವ್ರಿಗೆ, ಅಥವಾ ಒಕ್ಕಲ್ತನ ಮಾಡಬೇಕು ಅಂತ ಅನ್ಕೊಳ್ಳುವಂತ ಯುವಕರಿಗೆ ಅಥವಾ ಹೊಸ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಹೊಸ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್, ಪ್ರತಿಯೊಬ್ಬರು ಕಷ್ಟಪಟ್ರೆ ಯಾವತ್ತೂ ಕೈ ಬಿಡಲ್ಲ, ಕಷ್ಟಪಡ್ಬೇಕು. ನಾವು ಸುಮ್ಮನೆ ರೈಚೂರಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ, ಅದೇ ಬೆಳೀತದಂದ್ರೆ ಬೆಳಲ್ಲ ಸರ್. ಕಷ್ಟಪಡ್ಬೇಕು. 4 ದಿವಸಕ್ಕೊಂದ್ಸಾರಿ ಹೋಗಿ ನೋಡ್ಕೊಂಬರ್ಬೇಕು, ರೋಗಿದೇನಾ ಇಲ್ವ, ಕೆಳಗೆ ಬಿದ್ದಿದ್ದೇನಾ ಬಿದ್ದಿಲ್ವ ಅಂತ ನೋಡ್ಕೊಂಡು ಕೆಲಸ ಮಾಡ್ಬೇಕು ಸರ್ ಪ್ರತಿಯೊಬ್ಬರು ರೈತರು. ಅನುಕೂಲ ಆಗ್ತದೆ ಸರ್ ಆಮೇಲೆ. ಹೌದು ಸರ್, ಇಲ್ಲಿದ್ರೆ ಆಮೇಲೆ ಕೆಳವು ಜಾಸ್ತಿ ಆಗಿ ನಾವು ಹೊಲ್ಕ ಹೋದ್ಮೇಲೆ ಕೂಲಿ ಅವ್ರು ಜಲ್ದಿ ಸಿಗೋಕ್ಕಿಲ್ಲ ನಮ್ಮ ಟೈಮ್ಗೆ, ಹಂಗಾಗ್ಬಿಡ್ತದೆ ಸರ್. ಈಗ ನೀವು ಅಪ್ಪ ಒಕ್ಕಲ್ತನ ಮಾಡೋದಕ್ಕೂ ಮತ್ತು ನೀವು ಒಕ್ಕಲ್ತನ ಮಾಡೋದಕ್ಕೂ ವ್ಯತ್ಯಾಸ ಇರ್ತದ, ಏನು ಅಪ್ಪ ಈಗ ಏನು ಹೇಳ್ತಾರೆ? ಅಪ್ಪ ಅವರು ನಿಮ್ಮ ಕಾಲ ನೀವು ನಿಂತುಬೇಕಂತಾರೆ ಸರ್. ಒಬ್ಬರು ಜೊತೆಗೆ ಹೋದ್ರೆ ಮತ್ತೆ ಜಾಸ್ತಿ ಇದು ತಿರುಗಾಡಬಾರ್ದು, ಕಷ್ಟಪಟ್ಟು ದುಡಬೇಕು. ಅವಾಗ ನಾವು ಕಷ್ಟಪಟ್ಟಿದ್ದೀವಿ, ಅವಾಗ ಊಟ ಇದ್ದಿಲ್ಲ ಅಂತಾರೆ ಸರ್ ಅಪ್ಪನವರು. ಈಗ ನಿಮ್ಮನ್ನೆಲ್ಲ ಒಕ್ಕಲ್ತನ ನೋಡಿ, ನೀವೆಲ್ಲ ಅಣ್ಣ ತಮ್ಮರು ಮಾಡೋ ಕೆಲಸ ನೋಡಿ, ನಿಮ್ಮ ಮನೆಯಾಗ ನಿಮ್ಮ ಮನೆಯವರೆಲ್ಲರೂ ಕೆಲಸ ಮಾಡೋದು ನೋಡಿ ಖುಷಿ ಇದ್ದಾರ ಅಪ್ಪ? ಅಪ್ಪ ಖುಷಿ ಇದ್ದಾರೆ ಸರ್. ಇವಾಗ ಹೋದ ವರ್ಷಕ್ಕಿಂತ ಹೆಚ್ಚಿಗೆ ನಾವು ಮಾಡಿದ್ವಿ ಸರ್ ಮತ್ತೆ ಹೊಲ. ಅಪ್ಪನ ಕೈ ಮ್ಯಾಗೆ ಇದ್ದೀವಿ ಸರ್. ಇವಾಗಲೂ ಅಪ್ಪನ ಕಳಿಸ್ತೀವಿ ಒಬ್ಬ ರಾಯಚೂರಿಗೆ, ಕಳಿಸಿ ಅತ್ತಿ ಮಾಡ್ಕೊಂಬರ್ತಾನೆ, ಅಪ್ಪೇ ಮಾಡ್ಕೊಂಬರ್ತಾನೆ ಎಲ್ಲ. ಅಪ್ಪೇ ರೊಕ್ಕ ಕೊಡ್ಬೇಕಂದ್ರೆ ಮತ್ತೆ ಅಪ್ಪ ಕೈಯಲ್ಲಿದ್ದು ತಗೊಂತೀವಿ. ಭಾಳ ಖುಷಿ ಆಯ್ತು, ಯಾಕಂದ್ರೆ ಈ ಕಾಲದಾಗ ಯಜಮಾನರ ಕೈ ಕೆಳಕ್ಕೆ ನಡೆಯೋದು ಭಾಳ ಕಡಿಮೆ ಜನ. ಬಟ್ ನೀ ಇನ್ನು ಅಪ್ಪನೇ ನಿಮ್ಮ ಎಲ್ಲ ಒಕ್ಕಲ್ತನ ಮೇಂಟೈನ್ ಮಾಡ್ತಾರ? ಅಪ್ಪನೇ ಸರ್. ಏನ್ ಬೇಕಾಗಿದಂದ್ರೆ ಅವ್ರನ್ನ ಕೇಳ್ತೀರಿ? ಅಪ್ಪನ ಕೇಳ್ತೀವಿ. ಅತ್ತ ಮಂದ್ರೆ ಹೇಳ್ಬಿಡ್ತಾನ, ಇವಾಗ ರೋಗ ಬಂದಿದ್ ನೋಡಿ ಹೋಗಿ ಎಣ್ಣೆ ಹೊಡ್ರಿ ಅಂತ ಹೇಳ್ಬಿಡ್ತಾನ. ನಾವು ನೋಡ್ಕೊಂಡು ಹೊಡ್ಬೇಕು ಸರ್. ಅಪ್ಪ ಇವಾಗ 60 ಮೇಲೆ ಇದೆ ಸರ್, 65 ಇದೆ, ಗಾಡಿ ಮೇಲೆ ಬರಕ್ಕಿಲ್ಲ. ಎಲ್ಲ 1.8 ಕಿಲೋಮೀಟರ್ ಆತ ಹೊಲಗಳು, ಎಲ್ಲ ನಡ್ಕೊಂತ ನೋಡ್ಕೊಂಬರ್ತಾನೆ. ಮುಂಜಾನೆ ಎದ್ಕೊಳ್ಳೆ ಬೇಡಪ್ಪ, ಯಾಕೆ ಓದ್ತಿದ್ ನೀನು, ಸಾಕು, ನೀವು ನಿನ್ನ ಕೆಲಸ ಮಾಡಿದ ಸಾಕು, ಮನೇಲಿರಿ ಅಂತೀವಿ ನಾವು, ಕೇಳಲ್ಲ. ಓದ್ತಾನ ಎಲ್ಲಾರ, ಏನಪ್ಪ ನಿನ್ಗೇನು ಸಾಕು ಬಿಡು, ನೀನು ಮನೇಲಿರ ಅಂತಾರೆ ನೋಡೋರು, ಅವ್ರಿಗೆ ಗೊತ್ತಿದ್ದವರು. ಇರಲ್ಲಪ್ಪ, ಎಲ್ಲ ಹೊಲ ನೋಡ್ಕೊಂಬರ್ತಾನೆ, ಯಾಕಂದ್ರೆ ಅವ್ರು ಹಿರಿಯರಂಗೆ. ಯಾಕಂದ್ರೆ ಒಕ್ಕಲ್ತನ ಅವ್ರು ಕೆಳಗಿಳಿದು ನಡೆದಾಡಿ ಹೊಲದಾಗ ನಡೆದಾಡಿ ಬಂದ್ರೆ ಅವ್ರಿಗೊಂದು ಏನೋ ಆನಂದ, ಏನೋ ಖುಷಿ.

ಪ್ರಸ್ತುತ ವಾತಾವರಣದಲ್ಲಿ ಮಾವಿನ ಬೆಳೆಯಲ್ಲಿ ಬೂದಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬೇಕು. ಇನ್ನು ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೇಗ ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಮಾನ್ವಿ ಮಾರುಕಟ್ಟೆಯಲ್ಲಿ ಭತ್ತ ಹೊಸ ಸೋನ ಮಸರಿ ಕ್ವಿಂಟಲ್ಗೆ ಕನಿಷ್ಠ 2,100 ರೂಪಾಯಿಗಳು, ಗರಿಷ್ಠ 2,250 ರೂಪಾಯಿಗಳು. ಇನ್ನು ಭತ್ತ ಹಳೆ ಸೋನ ಮಸರಿ 3,120 ರೂಪಾಯಿಗಳೇ. ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ ಹೈಬ್ರಿಡ್ 44 6,000 ರೂಪಾಯಿಗಳಿಂದ 7,350 ರೂಪಾಯಿಗಳು. ಜೋಳ ಹೈಬ್ರಿಡ್ ಜೋಳ 2,311 ರೂಪಾಯಿಗಳು. ಈರುಳ್ಳಿ 690 ರೂಪಾಯಿಗಳಿಂದ 2,180 ರೂಪಾಯಿಗಳು. ಇನ್ನು ತೊಗರಿ ಕೆಂಪು 5,755 ರೂಪಾಯಿಗಳಿಂದ 6,988 ರೂಪಾಯಿಗಳು. ಲಿಂಗ್ಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ 1,790 ರೂಪಾಯಿಗಳಿಂದ 2,800 ರೂಪಾಯಿಗಳು. ಸೂರ್ಯಕಾಂತಿ 6,590 ರೂಪಾಯಿಗಳು. ಇನ್ನು ತೊಗರಿ 6,700 ರೂಪಾಯಿಗಳಿಂದ 7,400 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯಲ್ಲಿ ಸಜ್ಜೆ 1,900 ರೂಪಾಯಿಗಳಿಂದ 1,920 ರೂಪಾಯಿಗಳು. ಹತ್ತಿ ಬನಿ 6,850 ರೂಪಾಯಿಗಳಿಂದ 7,200 ರೂಪಾಯಿಗಳು. ಒಣಮೆಣಸಿನಕಾಯಿ 17,500 ರೂಪಾಯಿಗಳು. ಜೋಳ 2,000 ರೂಪಾಯಿಗಳು. ಮೆಕ್ಕೆಜೋಳ 1,690 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1,850 ರೂಪಾಯಿಗಳು. ಭತ್ತ ಆರ್ ಎನ್ ಆರ್ 1,900 ರೂಪಾಯಿಗಳಿಂದ 2,450 ರೂಪಾಯಿಗಳು. ಇದುವರೆಗೆ ರಾಯಚೂರು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೇಳುವರೆ, ಈಗ ಸಮಯ 7:28. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ದೌಲ್ಸಾಬ್ ಅತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಜನಪದ ಸಂಗೀತ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ದೌಲ್ಸಾಬ್ ಅತ್ತಾರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು.